ಆ ಕೈಗಾರಿಕೆಯವರು ಸಂಬಂಧಪಟ್ಟವರು ಕೊಡಲೇಬೇಕು. ಇದಕ್ಕೆ ಕೃಷಿ ಇಲಾಖೆ ಇದೆ ಅಥವಾ ಸರ್ಕಾರ ಇದೆ, ಅದಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳಿದ್ದಾವೆ, ಇವುಗಳನ್ನು ಖಂಡಿತ ಮಾಡಲೇಬೇಕು. ಬೆಳೆದ ಬೆಳೆಗೆ ಸರಿಯಾದ ಮಾರುಕಟ್ಟೆಯನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ. ರೈತ ಧ್ವನಿ ಆಡಳಿತ ಮಾಡುವಂಥವರಿಗೆ ತಲುಪುವಂತಹದ್ದು ಯಾವಾಗ ಮತ್ತು ಹೇಗೆ? ನಮ್ಮ ದುರ್ದೈವ ಅಂತ ಕೇಳಿದರೆ, ಈ ಕೃಷಿ ಮಂತ್ರಿ ಎನ್ನುವವನಿಗೆ ಈ ನೆಲಗಡಲೆ ನೆಲದ ಒಳಗಾಗ್ತದೋ ಗಿಡಕ್ಕಾಗ್ತದೋ ಗೊತ್ತಿರುವುದಿಲ್ಲ. ಎಷ್ಟೋ ಸಲ ಈ ರೈತರಾದವರು ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವುದು ಹೇಗೆ ಎನ್ನುವುದು ದೊಡ್ಡ ಪ್ರಶ್ನೆ ಆವಾಗ. ಯಾಕೆಂದರೆ ಒಮ್ಮೆ ನಮ್ಮಲ್ಲಿಯೇ ಒಬ್ಬರು ಫಾರೆಸ್ಟ್ ಆಫೀಸರ್ ಬಂದಿದ್ದರು. ಅದು ನಮ್ಮಲ್ಲಿ, ನಾವು ಈ ಸಸ್ಯಶಾಸ್ತ್ರೀಯ ಭಾಷೆಯಲ್ಲಿ ಏನು ಹೇಳ್ತೇವೆ ಅಂತ ಗೊತ್ತಿಲ್ಲ, ನಮ್ಮಲ್ಲಿ ಅದಕ್ಕೆ ಗುರ್ಗೆ ಗಿಡ ಅಂತ ಹೇಳ್ತೇವೆ ನಾವು. ಅದು ಪ್ರತಿ 3 ವರ್ಷಕ್ಕೊಮ್ಮೆ ಸತ್ತೋಗ್ತದೆ. ಅವನ್ನೆಲ್ಲ ನಾವು ರಸ್ತೆ ಹಂಚಿಗೆ ಕಡಿದಾಗ ಈ ನಾಟ ಕಡಿದವ್ರದ್ದೆಲ್ಲ ಹೆಸರು ಬರೆದು ಒಂದು FIR ಮಾಡು ಅಂತ ಹೇಳಿದರು ಅವರು. ಅಂದರೆ ಫಾರೆಸ್ಟ್ ಆಫೀಸರಿಗೆ ಅಷ್ಟು ನಾಲೆಜ್ ಇರ್ತದೆ. ಈ ಕೃಷಿ ಮಂತ್ರಿಯೂ ಸರ್ಕಾರವೂ ಹಾಗೆ ಆದರೆ ನಮ್ಮ ಧ್ವನಿಯನ್ನು ನಾವು ಯಾರಿಗೆ ಮುಟ್ಟಿಸಬೇಕು? ಧ್ವನಿಯನ್ನು ಮುಟ್ಟಿಸುವುದು ಕೂಡ ತುಂಬ ಕಷ್ಟ ಇದೆ. ಅದಕ್ಕೆ ಇವತ್ತು ರೈತ ಸಂಘಗಳು ಅಥವಾ ರೈತ ರಕ್ಷಣಾ ಚಳುವಳಿಗಳು ಹೆಸರಿನಲ್ಲೆಲ್ಲ ಹೋರಾಟಗಳಿದ್ದಾವೆ. ಅವುಗಳೆಲ್ಲ ಎಷ್ಟು ಮಟ್ಟಿಗೆ ಧ್ವನಿ ಮುಟ್ಟಿಸ್ತಾರೋ ಇಲ್ಲವೋ ಗೊತ್ತಿಲ್ಲ. ನಮಗಂತೂ ಪರಿಹಾರ ತಕ್ಕ ಮಟ್ಟಿಗೆ ಬಂದಿಲ್ಲ. ಅಂತೂ ಸಂಘಟಿತರಾಗಿ ಹೋರಾಟ ಮಾಡಿದರೆ ಒಂದಲ್ಲ ಒಂದು ದಿವಸ ಏನಾದರೂ ಒಳ್ಳೆಯ ಸಿಗಬಹುದು, ನ್ಯಾಯ ಸಿಗಬಹುದು ಎನ್ನುವ ಭರವಸೆ ಇದೆ. ಬಹಳ ಸಂತೋಷ ಶ್ರೀನಿವಾಸ್ ಮತ್ತಿಗಟ್ಟ ಅವರೇ. ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಈ ಒಂದು ಹಿನ್ನೆಲೆಯಲ್ಲಿ ನಾವು ಮಾತುಕತೆಯನ್ನು ಮಾಡಿದ್ದೀವಿ. ಬದಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ಕೃಷಿಯನ್ನು ಉಳಿಸುವಂತಹದ್ದು ಬೆಳೆಸುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಮತ್ತು ಸಾಧ್ಯತೆ ಇದೆ, ಈ ವಿಚಾರವಾಗಿ ಸಾಕಷ್ಟು ವಿವರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ತೋನಾಸ್ತಿ ದುರ್ಭಿಕ್ಷಂ ಇದರ ಪ್ರಸ್ತುತತೆ ಕುರಿತು ಸಿರ್ಸಿ ಮಂದಗನಮನೆಯ ಶ್ರೀನಿವಾಸ್ ಮತ್ತಿಗಟ್ಟ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ವಾಲ್ನಟ್ ಎನ್ನುವಂತಹದ್ದು ಮಿದುಳಿನಿಗೆ ಆಹಾರ. ಇದು ಆಂಟಿ ಆಕ್ಸಿಡೆಂಟ್ಗಳ ಆಗರ ಅಂತಲೇ ಹೇಳಬಹುದು. ದೇಹದ ತ್ರಾಣವನ್ನು ಅಥವಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸುವ, ಬೆಳವಣಿಗೆ ಮಾಡುವ ಸಾಮರ್ಥ್ಯವು ವಾಲ್ನಟ್ಗಿದೆ. ಮಿದುಳಿನ ಕಾರ್ಯವನ್ನು ಉದ್ದೀಪನಗೊಳಿಸುತ್ತದೆ. ಒಮೇಗಾ 3 ಫ್ಯಾಟಿ ಆಸಿಡ್ ಹೊಂದಿರುವುದು ಇದರ ವಿಶೇಷತೆ. ಜೊತೆಯಲ್ಲಿ ಸೆಲೆನಿಯಂನ್ನು ಕೂಡ ಹೊಂದಿದೆ. ಹೃದಯದ ಆರೋಗ್ಯ ಹೆಚ್ಚಿಸುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ. ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುವುದು, ಮೂಳೆಗಳ ಆರೋಗ್ಯಕ್ಕೆ ವಾಲ್ನಟ್ ಸಹಕಾರಿ. ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುವುದಕ್ಕೆ, ಮೂತ್ರಕೋಶದಲ್ಲಿ ಕ್ಯಾಲ್ಸಿಯಂ ಸಾಂದ್ರತೆಯನ್ನು ಕಡಿಮೆ ಮಾಡುವುದಕ್ಕೆ ಇದು ಅನುಕೂಲಕಾರಿ. ಮೆಟಬಾಲಿಸಂ ಕಾರ್ಯವನ್ನು ಹೆಚ್ಚಿಸುವುದಕ್ಕೆ, ಅಂದರೆ ದೈಹಿಕ ಬೆಳವಣಿಗೆ, ಜೀರ್ಣಕ್ರಿಯೆ, ಕೋಶಗಳ ಬೆಳವಣಿಗೆ, ಸಂಶ್ಲೇಷಣೆ, ಇದಕ್ಕೆಲ್ಲದಕ್ಕೂ ವಾಲ್ನಟ್ ಸಹಕಾರಿ. ಡಯಾಬಿಟಿಸನ್ನು ನಿಯಂತ್ರಿಸುವುದಕ್ಕೆ, ಕ್ಯಾನ್ಸರ್ನಿಂದ ರಕ್ಷಿಸುವುದಕ್ಕೆ, ಉರಿಯೂತವನ್ನು ಕಡಿಮೆ ಮಾಡುವುದಕ್ಕೆ ಹಾಗೂ ಫೈಟೋಕೆಮಿಕಲ್ಗಳು ಉರಿಯೂತ ಕಡಿಮೆ ಮಾಡುವ ಕೆಲಸವನ್ನು ಮಾಡುತ್ತವೆ. ಚರ್ಮದ ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ. ಒಳ್ಳೆಯ ನಿದ್ರೆಗೆ ಅನುವು ಮಾಡಿಕೊಡುತ್ತದೆ. ತೂಕ ನಿಯಂತ್ರಣಕ್ಕೆ, ಒಳ್ಳೆಯ ಮನಸ್ಥಿತಿಗೆ ವಾಲ್ನಟ್ ಸಹಕಾರಿ. ಅಲ್ಲದೆ ವಾಲ್ನಟ್ ತಿನ್ನುವುದಕ್ಕೆ ರುಚಿಕರವಾಗಿದ್ದು ಒಳ್ಳೆಯ ಸುವಾಸನೆಯನ್ನು ಕೂಡ ನೀಡುತ್ತದೆ. ಪ್ರತಿನಿತ್ಯ ತಾಜಾವಾಗಿ ಒಡೆದ ವಾಲ್ನಟ್ಟನ್ನು ನೀರಿನಲ್ಲಿ ರಾತ್ರಿ ನೆನೆಸಿಟ್ಟು ಮಾರನೇ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವಂತಹದ್ದು ಅತ್ಯಂತ ಉಪಯೋಗಕಾರಿ. ತೂಕ ನಿಯಂತ್ರಿಸುವುದಕ್ಕೆ ಲೆಗ್ಯೂಮ್ಸ್ ಅಥವಾ ದ್ವಿದಳ ಧಾನ್ಯಗಳು. ಲೆಗ್ಯೂಮ್ಸ್ ಎನ್ನುವಂತಹದ್ದು ಬೀನ್ಸ್ ಜಾತಿಗೆ ಸೇರಿರುವಂತಹ ಆಹಾರ ಪದಾರ್ಥಗಳು. ಇವು ಪೋಷಕಾಂಶಗಳಿಂದ ಭರಿತವಾಗಿರುವಂತಹ ಪದಾರ್ಥಗಳು. ಅನೇಕ ರೋಗಗಳನ್ನು ತಡೆಗಟ್ಟುವಲ್ಲಿ, ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಲ್ಲಿ ಇವು ಹೆಚ್ಚು ಸಹಕಾರಿ. ವಿಟಮಿನ್ ಬಿ, ಅನೇಕ ಖನಿಜ ಪದಾರ್ಥಗಳು, ಪ್ರೋಟೀನ್ ಹಾಗೂ ನಾರಿನ ಅಂಶಗಳು ಲೆಗ್ಯೂಮ್ಸ್ನಲ್ಲಿ ಹೇರಳವಾಗಿರುತ್ತವೆ. ಒಂದು ಅಧ್ಯಯನಗಳು ತಿಳಿಸಿರುವ ಹಾಗೆ ಲೆಗ್ಯೂಮ್ಸ್ಗಳು ಟೈಪ್ 2 ಮಧುಮೇಹದ ನಿರ್ವಹಣೆಗೆ, ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಮತ್ತು ಕೊಲೆಸ್ಟ್ರಾಲ್ ಹತೋಟಿಗೆ ಸಹಕಾರಿ. ನಿಯಮಿತವಾಗಿ ಬೀನ್ಸ್ ಮತ್ತು ಲೆಗ್ಯೂಮ್ಸ್ ಸೇವನೆಯಿಂದ ತೂಕವನ್ನು ಹತೋಟಿಯಲ್ಲಿಡುವುದಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿಯ ಆಹಾರ ಪದಾರ್ಥಗಳ ಸೇವನೆಯು ಸಂತೃಪ್ತಿಯ ಭಾವನೆಯನ್ನು ಮೂಡಿಸುತ್ತದೆ, ಹಸಿವೆಯನ್ನು ನಿಯಂತ್ರಿಸುತ್ತದೆ. ಸುಮಾರು 13,000 ಥರದ ಬೀನ್ಸ್, ಅವರೆಕಾಳು, ಮಸೂರುಗಳಿಂದ ಕೂಡಿರುವಂತಹ ಗುಂಪು ಲೆಗ್ಯೂಮ್ಸ್. ಇದು ಒಳ್ಳೆಯ ಪ್ರಮಾಣದಲ್ಲಿ ಉತ್ತಮ ಮಟ್ಟದ ನಾರಿನ ಅಂಶವನ್ನು ಹೊಂದಿರುವುದರಿಂದ ಕರುಳಿನ ಚಲನೆಗೆ ಸಹಕರಿಸುತ್ತದೆ. ಮಲಬದ್ಧತೆ ಸಮಸ್ಯೆಯಿಂದ ಹೊರಬರುವುದಕ್ಕೆ, ಇನ್ನಿತರ ಉದರ ಸಮಸ್ಯೆಯನ್ನು ನಿರ್ವಹಿಸುವುದಕ್ಕೆ ಇದು ಸಹಕಾರಿ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕೂಡ ಹತೋಟಿಯಲ್ಲಿರುತ್ತದೆ. ಆದ್ದರಿಂದ ನಮ್ಮ ಆಹಾರದಲ್ಲಿ ಕಿಡ್ನಿ ಆಕಾರದ ಬೀನ್ಸ್ಗಳನ್ನು, ಅವರೆಕಾಳುಗಳನ್ನು, ಬವಡೆಕಾಳುಗಳನ್ನು, ಅಲಸಂದಿ, ಹೆಸರು ಕಾಳುಗಳನ್ನು ಮತ್ತು ಇನ್ನಿತರ ದ್ವಿದಳ ಜಾತಿಯ ಆಹಾರಗಳನ್ನು ಹೆಚ್ಚು ಹೆಚ್ಚು ಸೇವಿಸುವಂತಹದ್ದು ಒಳ್ಳೆಯದು. ಕೆಲವರಿಗೆ ಸ್ವಲ್ಪ ಎಸಿಡಿಟಿ ಆಗಬಹುದು. ಅಂತಹ ಪ್ರಮೇಯದಲ್ಲಿ ನಿಧಾನವಾಗಿ ಆಹಾರದಲ್ಲಿ ಅಳವಡಿಸ್ತಾ ದೇಹಕ್ಕೆ ರೂಢಿ ಮಾಡ್ತಾ ಹೋಗಬೇಕಾಗಬಹುದು. ಬೆರಿ ಜಾತಿಗೆ ಸೇರಿರುವಂತಹ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ಅನೇಕ ಅಂಶಗಳನ್ನು ಒಳಗೊಂಡಿದೆ. ಸ್ಟ್ರಾಬೆರಿ, ಬ್ಲೂಬೆರಿ, ರಾಸ್ಬೆರಿ, ಬ್ಲ್ಯಾಕ್ ಬೆರಿ ಇವುಗಳು ಸಾಮಾನ್ಯ ಬೆರಿ ಜಾತಿಗೆ ಸೇರಿರುವಂತಹ ಪದಾರ್ಥಗಳು. ವಿಟಮಿನ್ಸ್ಗಳು, ಮಿನರಲ್ಗಳು, ನಾರಿನ ಅಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳ ದೊಡ್ಡ ದೊಡ್ಡ ಖನಿಯೇ ಆಗಿದೆ. ಇದರಲ್ಲಿರುವಂತಹ ಅತಿ ಬಲಯುತವಾದ ಆಂಟಿ ಆಕ್ಸಿಡೆಂಟ್ಗಳ ಸಾಮರ್ಥ್ಯವು ಹೃದಯ ಸಂಬಂಧಿತ ಸಮಸ್ಯೆಗಳು, ಕ್ಯಾನ್ಸರ್ ಮತ್ತು ಇನ್ನಿತರ ಉರಿಯೂತ ಸಮಸ್ಯೆಗಳಿಂದ ನಮ್ಮನ್ನು ದೂರವಿಡುವುದಕ್ಕೆ ಸಹಕಾರಿಯಾಗಬಲ್ಲದು. ಇವಲ್ಲದೆ ಅನೇಕ ರೀತಿಯ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು, ರೋಗಗಳನ್ನು ಗುಣಮಾಡುವುದಕ್ಕೆ, ದೇಹದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲು ಉಪಯೋಗಿಸುವ ಅನೇಕ ಔಷಧಗಳ ತಯಾರಿಕೆಯಲ್ಲಿ ಬೆರಿಯನ್ನು ಉಪಯೋಗಿಸಲಾಗುತ್ತದೆ. ಇಂತಹ ಗುಣಗಳನ್ನು ಬೆರಿ ಹೊಂದಿರುತ್ತದೆ. ಬೆರಿಗಳು ಕಡಿಮೆ ಕ್ಯಾಲರಿಯನ್ನು ಹೊಂದಿರುವಂತಹ ಪದಾರ್ಥಗಳಾಗಿವೆ. ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇವು ಸಹಕಾರಿ. ಇದರಲ್ಲಿರುವಂತಹ ಫೈಟೋಕೆಮಿಕಲ್ಗಳು ನಮ್ಮ ದೇಹದಲ್ಲಿರುವ ಕೋಶಗಳ ರಕ್ಷಣೆಗೆ ಸಹಕಾರಿ. 8 ವಾರಗಳ ಕಾಲ ಪ್ರತಿನಿತ್ಯ 1 ಕಪ್ ಬೆರಿಗಳ ಸೇವನೆಯಿಂದ ದೇಹಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲ್ನ ಹೆಚ್ಚಿಸುತ್ತದೆ, ಜೊತೆಗೆ ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸ್ಟ್ರಾಬೆರಿ ದೊರೆಯುವ ಸಮಯದಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ 5-6 ಸ್ಟ್ರಾಬೆರಿ, 1 ಗ್ಲಾಸ್ ಹಾಲು, ಸ್ವಲ್ಪ ಬೆಲ್ಲ, 2-3 ಗೋಡಂಬಿಯನ್ನು ಸೇರಿಸಿ ಮಿಲ್ಕ್ ಶೇಕ್ ಮಾಡಿ ಪ್ರತಿನಿತ್ಯ ನೀಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸಿರ್ಸಿ ತಾಲೂಕು ಸೊಂದಾದ ವನಜಾಕ್ಷಿ ಎಂ ನಾಯಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಒಪ್ಪಿ ಪ್ರೇಮದಿ ಲಕ್ಷ್ಮಿಯು, ಒಪ್ಪಿ ಪ್ರೇಮದಿ ಲಕ್ಷ್ಮಿಯು, ಶ್ಯಾಮ ಸುಂದರ ಶಾಂತ ಮೂರುತಿ ಬಾಮಿ ಕಾಮಯ ಮೇಚ್ಯುತ, ಬಾಮಿ ಕಾಮಯ ಮೇಚ್ಯುತ, ಕೋಮಲೇವರ ನಾರವ ಸ್ವಾಮಿ ಕೊರಳೊಳಗಿಟ್ಟಳು, ಸ್ವಾಮಿ ಕೊರಳೊಳಗಿಟ್ಟಳು, ಅರ್ಪಿಸಿದಳ ಪುಷ್ಪಾರವ ಸರ್ಪಶಯನನ ಕೊರಳಿಗೆ, ಸರ್ಪಶಯನನ ಕೊರಳಿಗೆ, ಜಪ್ಪವಾಗಿ ಇಟ್ಟು ನಲಿದಳು, ಒಪ್ಪಿ ಪ್ರೇಮದಿ ಲಕ್ಷ್ಮಿಯು, ಓಪಿ ಪ್ರೇಮದಿ ಲಕ್ಷ್ಮಿಯು, ಜಾಜಿ ಮಲ್ಲಿಗೆ ಜೂಜ ಸಂಪಿಗೆ ನಾಗ ಸಂಪಿಗೆ ಸರಗಳ ನಾಗ ಸಂಪಿಗೆ ಸರಗಳ ರಾಜಸೂವ ಮಣಿಯ ಬಾರವ ಆ ಜಗತ್ಪತಿ ಕೊರಳಿಗೆ ಆ ಜಗತ್ಪತಿ ಕೊರಳಿಗೆ ಅರ್ಪಿಸಿದಳು ಪುಷ್ಪಹಾರವ ಸರ್ಪಸಯನನ ಕೊರಳಿಗೆ ಸರ್ಪಸಯನನ ಕೊರಳಿಗೆ ಅಂಗನೆ ಮಾಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ಇರಿಸಿದ ಮಂಗಲ ಸೂತ್ರವನು ಸುರರು ಭೂಸುರರೆಲ್ಲ ನಡೆಯ ಸಭೆಯೋಳು ಸುರರು ಭೂಸುರರೆಲ್ಲ ನಡೆಯ ಸಭೆಯೋಳು ಹರಿಯತಿ ಪ್ರೇಮದಳು ಇರಿಸಿದ ಹರಿಯತಿ ಪ್ರೇಮದಳು ಅಂಗನೆ ಮಾಣಿಗೆ ರಂಗನ ಸಿರಿಗೆ ಮಂಗಳ ಸೂತ್ರವನು ಇರಿಸಿದ ಮಂಗಳ ಸೂತ್ರವನು ದೀರ್ಘ ಸುಮಂಗಲೇ ಆಗಿರು ಏನೋ ತಲಿ ದೀರ್ಘ ಸುಮಂಗಲೇ ಆಗಿರು ಏನೋ ತಲಿ ಶೀಘ್ರರಿಸಿ ಹರಿಯು ತೊಡಿಸಿದ ಶೀಘ್ರದಿ ಶ್ರೀಹರಿಯು ಮಂಗಲೇ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ತ್ರಿಭುವನ ದೊಡೆಯನು ಸದಯ ಮಧ್ಯಾಳು ಶುಭನಿಂದನೆಗಳಿಗೆ ತೊಡಿಸಿದ ಶುಭನಿಂದನೆಗಳಿಗೆ ಅಂಗನೆ ಮಣಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ಮಂಗಲಮಯವಾದ ಶೃಂಗರ ಹಾರವ ರಂಗಿನಳಿಡಿಸಿದನು ಹಾರವ ರಂಗಿನಳಿಡಿಸಿದನು ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ಒಂಬತ್ತು ತಿಂಗಳ ನಿನ್ನ ತುಂಬಿಕೊಂಡು ತೀರಾಗಿದೆ ಹಂಬಲಸಿ ನಿನ್ನ ಜನಿಸಿದ ಚಿತ್ರದ ಒಮ್ಮೆ ನೋಕ್ಕಿಸಿ ಹತ್ತು ತಿಂಗಳು ನಿನ್ನ ಹೊತ್ತು ತಿರುತ್ತೀರಾಗಿದೆ ಮೂತು ಸುರುವಿದರು ಬರೀ ಉಡಿ ಮತ್ತು ಸುರುವಿದರು ಬರೀ ಉಡಿ ಮಗಳು ಅತ್ತೆರೈಗೋಪಿಸಿ ಕೊಡುತ್ತೆ ಮುಂಜಾನೆಯಿಂದ ಮಗಳು ಹಾಲು ಬಾನುಗಳು ತೂಗ ಮಂಚದಲೆ ಮಲ ತೂಗ ಮಂಚದಲೆ ಮಲಗಳು ನಮ್ಮ ಮಗಳು ನಗು ನಗುತ ಮಣಿಯ ಬೆಳ ಮುಂಜಾನೆ ದಾಮಗಳು ಹಾಲು ಬಾನುಗಳು ಪಟ್ಟೆ ಮಂಚದ ನೀರ್ಮಲ ಪಟ್ಟೆ ಮಂಚದ ಮೇಲೆ ಮುರಳು ನಮ್ಮ ಮಗಳು ಕಟ್ಟು ತ ಕತೆಯ ಹೇಳು ಕೊಟ್ಟಿಲ್ಲ ತೂಗಂದ್ರೆ ಸಿಟ್ಟಿನಲ್ಲಿ ಮೂರುಗಳು ಬಟ್ಟಲ ಬೆಳಗರಿ ಬಟ್ಟಲ ಬೆಳಗ ಹರಿಯಳು ನಮ್ಮಗಳು ಕೊಟ್ಟೇನು ಮಾನರ ಕೈಯಳು ಕೊಟ್ಟಿಲ್ಲ ತೂಗಂದ್ರೆ ಸಿಟ್ಟಿನಲ್ಲಿ ಮೂರುಗಳು ಬಟ್ಟಲ ಬೆಳಗ ಹರಿ ಹರಿಯಳು ನಮ್ಮಗಳು ಕೊಟ್ಟೇನು ಮಾನರ ಕೈಯಳ ಮೊಸರು ಅನ್ನ ಕಲಸಿ ತುಸು ಉಣ್ಣು ಅಂತೇಳಿ ರಾತಿ ಉಣ್ಣೀಸಿ ಸಲ ರಾತಿ ಉಣ್ಣೀಸಿ ಸಲವಿದೆ ನಮ್ಮಗಳು ಕೂಸು ನಮ್ಮನಿಗೆ ಕುಂಬಳ ಕಾಯೊಯ್ದು ಕುಡಗೋಲಿ ಕೋಟಂಗೆ ಹಿಂದೆ ನಮ್ಮಗಳ ಕೊಡು ಕೊಡುತ್ತೇವೆ ಪಾರ್ವತಿ ಕಂದನ ಸರಿ ಮಾಡಿ ಸರು ನಂಬಿಯ ಹಣ್ಣನ್ನೇ ನಂಬಿ ಗಿಳಿ ಒಯ್ದಂಗೆ ಹಿಂದೆ ನಮ್ಮಗಳ ಕೊಡು ಒಂದರವೇ ಹಾಸಿದೆ ಒಂದರವೇ ಹರಸಿದೆ ಇಂದರನ ಮಾಡಿ ಸಲ ಇಂದಿರನ ಮಾಡಿ ಸಲಹಿದೆ ನಮ್ಮಗಳ ಇಂದಿಗೆ ನಮ್ಮನಿಗೆ ಆರರವೇ ಹಾಸಿದೆ ಆರರವೇ ಹರಸಿದೆ ಆರರು ಶಮಗಳ ಸಲ ಆರರು ಶಮಗಳ ಸಲವಿದೆ ನಮ್ಮಗಳು ಕೂಸು ನಮ್ಮನಿಗೆ ಕಣಗಾಲ ಗಿಡವಾಗೆ ಗಿಣಿ ಹಿಂಡು ಕೂತಂಗೆ ಸಣ್ಣ ನೀಲವ್ವನ ಬಳ ಬಳಗಾದ ಕಣ್ಣೀರು ಹನ್ನೊಳೆಯಾಗಿ ಹರಿ ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಚಿಕ್ಕ ನೀಲವ್ವನ ಬಳ ಬಳಗಾದ ಕಣ್ಣೀರು ವಾಕಂದಳೆಯಾಗಿ ಹರಿ ಮನೆಯ ಬಾಗಿಲ ಮುಂದೆ ಕನ ಕನ ಗಿಡ ಹುಟ್ಟಿ ಗಿಡ ತುಂಬ ಹೂಗಳು ಅರಳಿದವು ಕೊಯ್ದು ಮುಡಿಸಮ್ಮ ಮುಡಿಗೆ ಕಳುಹಿಸು ಗಂಡನ ಮನೆಗೆ ಹೋಗಿ ಬರುತ್ತೇನೆ ತಾಯೆ ತವರಿಂದ ಮನೆಗೆ ಹೋಗಿ ಬರುತ್ತೇನೆ ತಾಯೆ ತವರಿಂದ ಮನೆಗೆ ಮನೆಯ ಬಾಗಿಲ ಮುಂದೆ ಜಾಜಿಯ ಗಿಡ ನೆಟ್ಟು ಗಿಡ ತುಂಬ ಹೂಗಳು ಅರಳಿದವು ಕೊಯ್ದು ಮುಡಿಸಮ್ಮ ಮುಡಿಗೆ ಕಳುಹಿಸು ಗಂಡನ ಮನೆಗೆ ಹೋಗಿ ಬರುತ್ತೇನೆ ಅಪ್ಪ ಅರಮನೆಯ ಮನೆಗೆ ಮನೆಯ ಬಾಗಿಲ ಮುಂದೆ ಜಾಜಿಯ ಗಿಡ ಹುಟ್ಟಿ ಗಿಡ ತುಂಬ ಹೂಗಳು ಅರಳಿದವು ಕೊಯ್ದು ಮುಡಿಸಮ್ಮ ಮುಡಿಗೆ ಕಳುಹಿಸು ಗಂಡನ ಮನೆಗೆ ಹೋಗಿ ಬರುತ್ತೇನೆ ತಾಯೇ ತವರಿಂದ ಮನೆಗೆ ಹೋಗಿ ಬರುತ್ತೇನೆ ತಾಯೇ ತವರಿಂದ ಮನೆಗೆ ಮನೆಯ ಬಾಗಿಲ ಮುಂದೆ ಮಲ್ಲಿಗೆ ಗಿಡ ನೆಟ್ಟು ಗಿಡ ತುಂಬ ಹೂಗಳು ಅರಳಿದವು, ಗಿಡ ತುಂಬ ಹೂಗಳು ಅರಳಿದವೆ. ಕೊಯ್ದು ಮುಡಿಸಮ್ಮ ಮುಡಿಗೆ ಕಳುಹಿಸಿ